ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದ್ದು ಗಾಳಿಯೂ ಸಹ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿರುತ್ತದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇತ್ತು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡು ಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ವಿವಿಧ ಮಾರುಕಟ್ಟೆ ಉತ್ಪನ್ನಗಳ ಧಾರಣೆ. ಆರಂಭದಲ್ಲಿ ಕೊಟ್ಟೂರು ಮಾರುಕಟ್ಟೆಯ ಇಂದಿನ ಉತ್ಪನ್ನಗಳ ಧಾರಣೆ. ಉತ್ಪನ್ನ ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 4,009, ಗರಿಷ್ಠ 6,569, ಮೆಕ್ಕೆಜೋಳ 2,310, ಗರಿಷ್ಠ 2,335, ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 3,582, ಗರಿಷ್ಠ 3,582, ಸೂರ್ಯಕಾಂತಿ 4,359, ಗರಿಷ್ಠ 7,529. ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಭತ್ತ ಗರಿಷ್ಠ 2,350, ಕನಿಷ್ಠ 2,100. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 4,000, ಗರಿಷ್ಠ 6,963. ಮೆಕ್ಕೆಜೋಳ ಕನಿಷ್ಠ 1,800, ಗರಿಷ್ಠ 2,381. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಸೇಬು ಕನಿಷ್ಠ 9,000, ಗರಿಷ್ಠ 10,000. ಬಾಳೆಹಣ್ಣು 3,000, ಗರಿಷ್ಠ 3,800. ಹುರುಳಿಕಾಯಿ ಕನಿಷ್ಠ 4,000, ಗರಿಷ್ಠ 4,500. ಬೀಟ್ರೋಟು 1,600, ಗರಿಷ್ಠ 2,000. ಹಾಗಲಕಾಯಿ ಕನಿಷ್ಠ 3,000, ಗರಿಷ್ಠ 3,800. ಸೋರೆಕಾಯಿ 1,000, ಗರಿಷ್ಠ 1,500. ಬದನೆಕಾಯಿ 800, ಗರಿಷ್ಠ 1,500. ಗೋರಿಕಾಯಿ 2,400, ಗರಿಷ್ಠ 3,000. ಎಲೆಕೋಸು 500, ಗರಿಷ್ಠ 1,000. ದಪ್ಪ ಮೆಣಸಿನಕಾಯಿ 3,500, ಗರಿಷ್ಠ 4,500. ಕ್ಯಾರೆಟು 1,500, ಗರಿಷ್ಠ 2,500. ಹೂಕೋಸು ಕನಿಷ್ಠ 1,400, ಗರಿಷ್ಠ 2,000. ಸಪೋಟ 1,200, ಗರಿಷ್ಠ 1,800. ಸೌತೆಕಾಯಿ 1,200, ಗರಿಷ್ಠ 1,800. ನುಗ್ಗೆಕಾಯಿ 3,000, ಗರಿಷ್ಠ 3,800. ಬೆಳ್ಳುಳ್ಳಿ 4,000, ಗರಿಷ್ಠ 8,000. ಹಸಿರು ಮೆಣಸಿನಕಾಯಿ 3,500, ಗರಿಷ್ಠ 4,000. ಹಾಗೆ ಕರ್ಬೂಜ 1,000, ಗರಿಷ್ಠ 1,500. ನವಿಲು ಕೋಸು 2,500, ಗರಿಷ್ಠ 3,000. ಬೆಂಡೆಕಾಯಿ 3,000, ಗರಿಷ್ಠ 3,800. ನಿಂಬೆಹಣ್ಣು 1,500, ಗರಿಷ್ಠ 2,000. ಮಾವಿನ ಹಣ್ಣು 3,000, 2,500, ಗರಿಷ್ಠ 3,500. ಮೋಸಂಬಿ 3,000, ಗರಿಷ್ಠ 3,800. ಈರುಳ್ಳಿ 500, ಗರಿಷ್ಠ 2,100. ಭತ್ತ 1,880, ಗರಿಷ್ಠ 2,060. ಪಪ್ಪಾಯಿ 800, ಗರಿಷ್ಠ 1,500. ಅನಾನಸ್ 3,000, 3,800. ದಾಳಿಂಬೆ 3,500, 400. ಆಲೂಗಡ್ಡೆ 2,000, 2,800. ಮೂಲಂಗಿ 1,500 ಹಾಗೂ 1,800. ರಾಗಿ 3,050, ಗರಿಷ್ಠ ಕನಿಷ್ಠ ಬೆಲೆ 3,050. ಅಕ್ಕಿ 1,750, ಗರಿಷ್ಠ ಮತ್ತು ಕನಿಷ್ಠ. ಹೀರೆಕಾಯಿ 3,500, ಗರಿಷ್ಠ 4,000. ಸೀಮೆ ಬದನೆಕಾಯಿ 2,000, 2,800. ಸುವರ್ಣಗೆಡ್ಡೆ 3,000, 3,800. ಸಿಹಿಗೆಣಸು 3,000, 3,500. ಸಿಹಿಗುಂಬಳಕಾಯಿ ಕನಿಷ್ಠ 300, ಗರಿಷ್ಠ 500. ತೊಂಡೆಕಾಯಿ 3,000, ಗರಿಷ್ಠ 3,800. ಟೊಮ್ಯಾಟೋ 800, ಗರಿಷ್ಠ 1,500. ಕಲ್ಲಂಗಡಿ 1,000, ಗರಿಷ್ಠ 1,500. ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆಯನ್ನ ತಿಳಿದುಕೊಂಡಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನ.